ಈ ರೋಗ ನಮ್ಮ ರೈತರನ್ನ ಇವತ್ತಿನ ದಿವಸ ಕಾಡ್ತಾ ಇದೆ. ಮುಂದಿನ ದಿನಗಳಲ್ಲಿ ಸಹಿತ ಕಾಡುವಂತಹ ಸಾಧ್ಯತೆಗಳು ಅದಾವ ಅಂತ ಹೇಳಿ ತಜ್ಞರು ಹೇಳ್ತಾ ಇದ್ದಾರೆ. ಇವತ್ತಿನ ಕಾರ್ಯಕ್ರಮದೊಳಗೆ ನಾವು ಈ ಚರ್ಮ ಗಂಟು ರೋಗದ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ತಿಳ್ಕೊಳ್ಳೋಣ. ಅದನ್ನ ನಾವು ಯಾವ ರೀತಿ ನಿರ್ವಹಣೆ ಮಾಡಬೇಕು, ಚಿಕಿತ್ಸಾ ಕ್ರಮಗಳು ಏನದಾವ, ಅವುಗಳ ಬಗ್ಗೆ ಕೂಡ ನಾವು ಇವತ್ತ ಮಾಹಿತಿ ಮಾಡಿಕೊಳ್ಳೋಣ. ಈ ವಿಷಯವನ್ನ ಚರ್ಚೆ ಮಾಡೋದಕ್ಕೆ ಇವತ್ತ ನಮ್ಮ ಜೊತೆಗೆ ಇಂಡಿ ತಾಲೂಕಿನ ಪಶುಪಾಲನಾ ಇಲಾಖೆಯೊಳಗೆ ಸಹಾಯಕ ನಿರ್ದೇಶಕರಾಗಿರುವಂತಹ ಡಾ ಭೀಮಾಶಂಕರ್ ಕನ್ನೂರ್ ಅವರು ನಮ್ಮ ಜೊತೆಗಿದ್ದಾರೆ. ಡಾ ಕನ್ನೂರ್ ಅವರೇ, ತಮಗೆ ಹಾರ್ದಿಕವಾದಂತಹ ಸ್ವಾಗತ ಮತ್ತು ನಮಸ್ಕಾರ. ನಮಸ್ಕಾರ ಸರ್. ಚರ್ಮಗಂಟು ರೋಗ ಆರ್ಥಿಕವಾಗಿ ಬಹಳಷ್ಟು ತೊಂದರೆ ಮಾಡ್ತಾ ಇದೆ ರೈತರಿಗೆ. ಹೌದು ಸರ್, ಸುಮಾರು ಇದು ಬಹಳಷ್ಟು ರೈತರಿಗೆ ತೊಂದರೆ ಮಾಡ್ತಾ ಇದೆ. ಇಂಡಿ ತಾಲೂಕಿನೊಳಗೆ ಯಾವ ಪರಿಸ್ಥಿತಿ ಅದ ಅಂತ ಸರ್? ಇಂಡಿ ತಾಲೂಕಲ್ಲಿ ಇದು ಮಹಾರಾಷ್ಟ್ರ ಗಡಿ ಭಾಗದಲ್ಲಿ ಇರುವುದರಿಂದ ಮುಂಚೆ ಜುಲೈ ಸೆಪ್ಟೆಂಬರ್ ಅಲ್ಲಿ ಮಹಾರಾಷ್ಟ್ರದಲ್ಲಿ ಜಾಸ್ತಿ ಬಂತು ಸರ್ ಇದು. ಸೊ ಅಲ್ಲಿಂದ ನಾವು ಏನು ಗಡಿ ಭಾಗದಲ್ಲಿ ತಾಲೂಕು ಇರುವುದರಿಂದ ಸ್ವಲ್ಪ ಜಾಸ್ತಿನೇ ಸಮಸ್ಯೆ ನಮ್ಮ ತಾಲೂಕಿನಲ್ಲಿ ಆಗ್ತಾ ಇದೆ ಸರ್, ಚಡ್ಚಣ್ ಮತ್ತು ಇಂಡಿಯಲ್ಲಿ. ಅಂದಾಜು ನಮ್ಮ ಈ ಇಂಡಿ ತಾಲೂಕಿನೊಳಗೆ ಎಷ್ಟು ಜಾನುವಾರುಗಳಿಗೆ ಈ ರೋಗ ಈಗಾಗಲೇ ಬಂದಿದೆ ಮತ್ತು ಯಾವ ರೀತಿಯಾದಂತಹ ಒಂದು ಕೆಲಸ ಇಲಾಖೆ ವತಿಯಿಂದ ಆಗ್ತಾ ಇದೆ ಅಂತೇಳಿ? ಸರ್, ಇದು ಚರ್ಮಗಂಟು ರೋಗ ನಮ್ಮ ಇಂಡಿ ತಾಲೂಕಲ್ಲಿ ಸರ್ ಆಲ್ಮೋಸ್ಟ್ ಒಂದು 26 ಹಳ್ಳಿಗಳಲ್ಲಿ ಬಂದಿದೆ. ಅದರಲ್ಲಿ ಸಹ ಈ ರೋಗಕ್ಕೆ ತುತ್ತಾದ ಜಾನುವಾರುಗಳ ಸಂಖ್ಯೆ 94 ಸರ್. ಆಮೇಲೆ ಈ ರೋಗದಿಂದ ಮರಣ ಹೊಂದಿದ ಜಾನುವಾರುಗಳ ಸಂಖ್ಯೆ ಸಹ ನಮ್ಮ ಹತ್ರ ಇದೆ ಸರ್, 28. ಸುಮಾರು ನಿನ್ನೆವರೆಗೆ 28 ಜಾನುವಾರುಗಳು ಮರಣ ಹೊಂದಿದ ಸರ್ ಚರ್ಮಗಂಟು ರೋಗ. ಅಂದ್ರೆ ತಮ್ಮ ಲೆಕ್ಕದ ಪ್ರಕಾರ ಈ ಸಂಖ್ಯೆ ಬಗ್ಗೆ ತಾವೇನ್ ಹೇಳ್ತೀರಿ? ಹೆಚ್ಚಿನ ಪ್ರಮಾಣದನೋ ಅಥವಾ ಕಂಟ್ರೋಲ್ ಒಳಗದನೋ, ಮತ್ತೆ ನಮ್ಮ ರೈತರು ಯಾವ ರೀತಿಯಾದಂತಹ ಒಂದು ಎಚ್ಚರಿಕೆಯನ್ನು ವಹಿಸಬೇಕಂತೀರಿ? ಜಿಲ್ಲೆಯ ಸಂಖ್ಯೆ ತೊಳೋಣ ಸರ್ ಮೊದಲು, ಅದು ಅವಲೋಕನ ಮಾಡೋಣ. ಈ ಜಿಲ್ಲೆಯ ಸಂಖ್ಯೆ ಡೆತ್ತು ಏನು ಮರಣ ಹೊಂದಿದ ಜಾನುವಾರುಗಳ ಸಂಖ್ಯೆ 75 ಇದೆ ವಿಜಯಪುರ ಜಿಲ್ಲೆ. ಆಮೇಲೆ ಈ ರೋಗಕ್ಕೆ ತುತ್ತಾದ ಜಾನುವಾರುಗಳ ಸಂಖ್ಯೆ 666 ಇದೆ. ಸೊ ಇದ ನಾವು ಒಂದು ಸ್ಟಾಟಿಸ್ಟಿಕ್ ಕಂಪೇರ್ ಮಾಡಿದ್ರೆ ಸೊ ಇಂಡಿ ತಾಲೂಕಲ್ಲಿ ಸ್ವಲ್ಪ ಜಾಸ್ತಿನೇ ಅದಂತೀರಿ. ಇದಕ್ಕೆ ಮೂಲ ಕಾರಣ ನಾವು ಬಾರ್ಡರ್ ಏರಿಯಾದಲ್ಲಿ ಇರುವುದರಿಂದ ಸೊ ಮೂವ್ಮೆಂಟ್ ಎನಿಮಲ್ಸ್ ಜಾಸ್ತಿ ಇದೆ ಸರ್. ಸೊ ಯಾಕಂದ್ರೆ ನೇಬರಿಂಗ್ ತಾಲೂಕು ಆಗುತ್ತಲ್ಲ, ಸೊ ಸಾಮಾನ್ಯವಾಗಿ ಸ್ವಲ್ಪ ಜಾಸ್ತಿನೇ ಇದೆ ಇಂಡಿ ತಾಲೂಕಲ್ಲಿ. ತಾವು ಹೇಳದಂಗ ಬೇರೆ ಕಡೆಯಿಂದ ಹೊರಗಿಂದ ಬರ್ತದಂತಂದಾಗ ಸಾಗಾಟದ ಬಗ್ಗೆ ಏನಾದರೂ ನಿಷೇಧ ಹೇರುವಂತದ್ದಾಗ್ಲಿ ಅಥವಾ ಗುಂಪುಗೂಡುವುದನ್ನಾಗ್ಲಿ, ಇದ್ರ ಬಗ್ಗೆ ಏನಾದರೂ ತಾವು ಮಾಡ್ತಾ ಇದ್ರಿ ಸರ್? ಈಗಾಗಲೇ ನಾವು ಸುಮಾರು 3 ತಿಂಗಳ ಹಿಂದೆನೆ ಮುಂಜಾಗ್ರತಾ ಕ್ರಮವಾಗಿ ಮನೆ ಜಿಲ್ಲಾಧಿಕಾರಿಗಳಿಗೆ ಮನವರಿಕೆ ಮಾಡಿ ಚೆಕ್ಪೋಸ್ಟ್ಗಳನ್ನು ಮಾಡಿದ್ದೆವು ಸರ್. ಒಂದು ಧುಳ್ಕೇಡು, ಆಮೇಲೆ ಇಲ್ಲಿ ಶಿರಾಡೋಣು, ಆಮೇಲೆ ನಮ್ಮಲ್ಲಿ ಅಗರ್ಖೇಡ್ ಅಂತೇಳಿ ಬಾರ್ಡರ್ ವಿಲೇಜ್ ಅಂತ ಸರ್. ಸೊ ಅಲ್ಲಿ ಚೆಕ್ಪೋಸ್ಟ್ಗಳನ್ನು ಮಾಡಿದ್ದೆವು ನಾವು. ಆ ಚೆಕ್ಪೋಸ್ಟ್ಗಳಲ್ಲಿ ಯಾವುದೇ ಸಾಗಾಣಿಕೆ ಆಗಿಲ್ಲ ಸರ್, ಮಹಾರಾಷ್ಟ್ರದಿಂದ ನಮ್ಮ ರಾಜ್ಯಕ್ಕೆ ಸಾಗಾಣಿಕೆ ಮಾಡಿಲ್ಲ. ಆದಾಗ್ಯೂ ಸಹ ಏನಾಗ್ತದೆ ಸರ್ ಅಂದ್ರೆ ಕೆಲವೊಂದು ಈ ಮೇನ್ ರೂಟ್ ಬಿಟ್ಟು ಬೇರೆ ರೂಟು ಇರ್ತಾವ, ಅಡ್ಡ ದಾರಿ ಅಂತ ನಾವು ಆ ದಾರಿಗಳ ಮುಖಾಂತರ ಕೆಲವೊಬ್ಬ ರೈತರು ತಂದಿದಾರ. ಸೊ ಈ ಒಂದು ಕಾರಣಗಳಿಂದ ನಮ್ಮಲ್ಲಿ ಸ್ಪ್ರೆಡ್ ಆಗಿರ್ಬೋದಂತೂ ನನಗನ್ಸ್ತಾ ಇದೆ ಸರ್. ಈಗ ಈ ರೋಗದ ಬಗ್ಗೆ ತಿಳ್ಕೊಳ್ಳೋದು ಬಹಳ ಮುಖ್ಯ ನಾವು ನಮ್ಮ ರೈತರು. ಯಾಕಪ್ಪ ಅಂತಂದ್ರೆ ಒಂದ್ ವೇಳೆ ನಮಗೆ ಯಾಕೆ ಬರ್ತದೆ, ಇದು ಹೆಂಗ್ ಬರ್ತದ, ಅದನ್ನ ನಾವು ಯಾವ ರೀತಿ ತಪ್ಪಿಸಿಕೊಳ್ಳಬಹುದು ಅನ್ನುವಂತಹ ಒಂದು ವಿಚಾರ ನಮ್ಮ ರೈತರಿಗೆ ಗೊತ್ತಾಯ್ತಪ್ಪ ಅಂತಂದ್ರೆ ಈ ಎಲ್ಲಾ ಸಮಸ್ಯೆಗಳು ಬಗೆಹರಿಸಬಹುದು. ಸಾಮಾನ್ಯವಾಗಿ ನಾವು ಚರ್ಮಗಂಟು ರೋಗ ಅಂತಂದ್ರೆ ಯಾವ್ದಕ್ಕೆ ಕರೀತಾ ಇದ್ದೀವಿ, ಹೆಂಗ್ ಕಾಣಿಸ್ತದ್ದು, ಏನ್ ತೊಂದರೆಗಳಾಗ್ತಾವ, ಮತ್ತೆ ಹೆಂಗ್ ಬರ್ತದ ಅನ್ನೋದ್ರ ಬಗ್ಗೆ ಸ್ವಲ್ಪ ಹೇಳ್ತೀರಿ ಸರ್? ಇದು ಚರ್ಮಗಂಟು ರೋಗ ಇಂಗ್ಲಿಷ್ ನಲ್ಲಿ ನಾವು ಏನಂತೀವಿ ಲಂಪಿ ಸ್ಕಿನ್ ಡಿಸೀಸ್ ಅಂತ ಸರ್. ಸೊ ಸಾಮಾನ್ಯವಾಗಿ ಇದು ಒಂದು ವೈರಾಣುವಿನಿಂದ ಹರಡುವಂತ ರೋಗ ಸರ್. ಸೊ ಸುಮಾರು ನಮ್ಮ ದೇಶದಲ್ಲಿ 2015 ಸ್ಟಾರ್ಟ್ ಇದೆ. ಸೊ ಇತ್ತೀಚಿನ ದಿನಮಾನಗಳಲ್ಲಿ ಸ್ವಲ್ಪ ನೀವು ನೋಡಿರಬಹುದು, ಗುಜರಾತ್, ರಾಜಸ್ಥಾನ, ಒಡಿಶಾ ಇದರಲ್ಲಿ ಸುಮಾರು ಜಾನುವಾರುಗಳು ಕಳ್ಕೊಂಡಿದ್ದಾರೆ ಸರ್ ರೈತರು, ಮುಖ್ಯವಾಗಿ ಈ ಚರ್ಮಗಂಟು ರೋಗದಿಂದ. ಇದೊಂದು ವೈರಾಣುವಿನಿಂದ ಹರಡುವ ರೋಗ ಸರ್. ಮುಖ್ಯವಾಗಿ ಇದು ಎತ್ತು ಮತ್ತು ಹಸುಗಳಿಗೆ ಜಾಸ್ತಿ ಬರುತ್ತೆ ಸರ್ ಇದು ರೋಗ. ಎಮ್ಮೆಗಳಿಗೂ ಅಟ್ಯಾಕ್ ಆಗುತ್ತೆ, ಬಟ್ ಸ್ವಲ್ಪ ಪ್ರಮಾಣ ಕಡಿಮೆ ಸರ್. ಆಮೇಲೆ ಆ ಎಮ್ಮೆಗಳಿಗೆ ಮರಣ ಹೊಂದುವುದು ಸ್ವಲ್ಪ ಕಡಿಮೆ. ಈ ಒಂದು ರೋಗ ಹೆಚ್ಚಾಗಿ ಈ ಮಿಶ್ರ ತಳಿ ಆಕಳುಗಳು ಏನಿರ್ತಾವಲ್ಲ ಸರ್, ಸೊ ಅವಕ್ಕೆ ಜಾಸ್ತಿ ತೊಂದರೆ ಮಾಡುತ್ತೆ ಸರ್. ಈ ಒಂದು ಮಿಶ್ರ ತಳಿ ಆಕಳುಗಳಿಗೆ ಇದು ಕ್ಯಾಪ್ರಿ ಪಾಕ್ಸ್ ಅಂತೇಳಿ ಒಂದು ವೈರಾಣುವಿನಿಂದ ಹರಡುವ ರೋಗ ಸರ್. ನಾವು ಏನು ಗ್ರಾಮ್ಯ ಭಾಷೆಯಲ್ಲಿ ಮೈಲಿ ಏನಂತೇವೆ, ಮೈಲಿ ಬ್ಯಾನೆ ಅಂತಿದ್ದೇವಲ್ಲ, ಸೊ ಮೈಲಿ ಬ್ಯಾನೆ ಅದೇ ವೈರಸ್ ಸರ್ ಇದು. ಕ್ಯಾಪ್ರಿ ಪಾಕ್ಸ್ ಅಂತೇಳಿ ಈ ಕುರಿ ಮೈಲಿ ಮೇಕೆ ಮೈಲಿ ಅಂತ ಹೇಳಿತ್ತಲ್ಲ ಸರ್, ಅದೇ ಒಂದು ವೈರಾಣು ಇದು ರೋಗ ಹರಡಕ್ಕೆ ಕಾರಣ ಮಾಡೋದು ಸರ್. ಯಾವ ರೀತಿ ಹರಡ್ತದೆ ಅಂತೀರಿ? ಸರ್, ಇದು ರೋಗ ಹರಡಕ ಬಹಳ ಮುಖ್ಯವಾಗಿ ನಾವು ಏನು ವೆಕ್ಟರ್ಸ್ ಅಂತೀವಿ ಸರ್, ಸ್ಪ್ರೆಡ್ ಮಾಡೋದು ವೆಕ್ಟರ್ಸ್, ಈ ನೊಣ, ಆಮೇಲೆ ಇದು ಸೊಳ್ಳೆಗಳು, ಆಮೇಲೆ ಈ ನಮ್ಮ ಜಾನುವಾರುಗಳ ಮೇಲೆ ಏನು ಉಣ್ಣೆಗಳು ಇರ್ತವಲ್ಲ ಸರ್, ಇದರ ಮುಖಾಂತರ ಒಂದು ಜಾನುವಾರಿನಿಂದ ಮತ್ತೊಂದು ಜಾನುವಾರಿಗೆ ಸ್ಪ್ರೆಡ್ ಆಗುತ್ತೆ ಸರ್. ಏನು ಒಂದು ಸೊಳ್ಳೆ ಅಥವಾ ಈ ನಾವು ಕುಡ್ನೊಣ ಅಂತೇವು, ಒಂದು ರೋಗಗ್ರಸ್ತ ಪ್ರಾಣಿಗಳ ಮೇಲೆ ಕೂತು ರಕ್ತ ಹೀರಿ ಆ ರಕ್ತವನ್ನು ಪುನಃ ಮತ್ತೊಂದು ಜಾನುವಾರಿಗೆ ಕಚ್ಚಿದಾಗ ಇದು ಸ್ಪ್ರೆಡ್ ಆಗೋದು ಮೊದಲನೇದು ಸರ್. ಆಮೇಲೆ ಎರಡನೇದ್ದು ಇದರ ಜೊಲ್ಲಿನ ಮುಖಾಂತರ ಅಥವಾ ಇದರ ಏನು ತಿಂದು ಬಿಟ್ಟ ಮೇವು ಇರ್ತದಲ್ಲ ಸರ್, ಅದರ ಮತ್ತೊಂದು ಮತ್ತೊಂದು ಜಾನುವಾರು ತಿಂದ್ರು ಅದಕ್ಕೂ ಬರ್ತದೆ ಸರ್. ಈ ತರ ಈ ರೋಗ ಒಂದು ಉಲ್ಬಣಗೊಳಕ್ಕೆ ಕಾರಣ ಆಗ್ತದೆ ಸರ್. ಅಂದ್ರೆ ಇದು ಯಾವ ರೀತಿ ಶುರು ಆಗ್ತದಂತೆ? ಈಗ ನಮ್ಮ ರೈತರು ಅದನ್ನು ನೋಡಿಕೊಂಡು ಎಚ್ಚರಿರ್ಬೇಕಂತಂದ್ರೆ, ಹೌದು ನಾವು ನಮ್ಮ ಎತ್ತಿರಬಹುದು ಆಕಳಿರಬಹುದು ಅದನ್ನು ಕಾಪಾಡಿಕೊಳ್ಬೇಕು, ಅದರ ಆರೋಗ್ಯ ಕಾಪಾಡಿಕೊಳ್ಬೇಕು ಅಂತಂದಾಗ ಏನು ಲಕ್ಷಣಗಳಿರ್ತಾವ ಅಂತೀರಿ? ಹೆಂಗ್ ರೋಗ ಲಕ್ಷಣ ಎಷ್ಟು ದಿವಸದೊಳಗೆ ಇದು ಎಲ್ಲ ಸಂಪೂರ್ಣವಾಗಿ ಹೌದಪ್ಪ ನಮಗೆ ಕಂಟ್ರೋಲ್ ಆಗಂಗೇ ಇಲ್ಲದ ಅನ್ನುವಂತಹ ಒಂದು ಪರಿಸ್ಥಿತಿಗೆ ಬರ್ತಾವಂತೀರಿ ಸರ್? ಸಾಮಾನ್ಯವಾಗಿ ನೀವು ಮನುಷ್ಯರಲ್ಲಿ ತೋಳ್ರಿ ಅಥವಾ ಜಾನುವಾರುಗಳಲ್ಲಿ ತೋಳ್ರಿ, ಯಾವುದೇ ರೋಗ ವೈರಾಣುವಿನಿಂದ ಬಂತಂದ್ರೆ ಸ್ವಲ್ಪ ಅದಕ್ಕೆ ಚಿಕಿತ್ಸೆ ಕಷ್ಟ ಸರ್. ಹೌದು, ಯಾಕಂದ್ರೆ ಯಾವುದೇ ವೈರಾಣಿಗೆ ಸ್ವಲ್ಪ ಚಿಕಿತ್ಸೆ ಅಷ್ಟೊಂದು ಬೇಗ ನಾಟುವುದಿಲ್ಲ. ಹೌದಲ್ಲ, ನೀವು ಬ್ಯಾಕ್ಟೀರಿಯಾ ಅದರಿಂದ ರೋಗ ಬರ್ತಂದ್ರೆ ಆರಾಮಾಗಿ ನಾವು ಅದಕ್ಕೆ ಚಿಕಿತ್ಸೆ ಕೊಡಿಸ್ಕೊಡಬಹುದು, ಆಮೇಲೆ ನಮ್ದು ಔಟ್ಕಮ್ ಟ್ರೀಟ್ಮೆಂಟ್ ಚೆನ್ನಾಗಿರುತ್ತೆ. ಸೊ ಇದು ಕೂಡ ಒಂದು ವೈರಾಣು, ಜಸ್ಟ್ ಲೈಕ್ ಕೊರೋನಾ ಹೆಂಗಿತ್ತು ಸರ್ ವೈರಸ್, ಅದೇ ತರ ಇದು ತರ ಒಂದು ವೈರಾಣುವಿಂದ ಹರಡುವ ರೋಗ. ಈ ಸಾಮಾನ್ಯವಾಗಿ ಇದು ರೋಗ ಲಕ್ಷಣಗಳು ಸರ್, ಇದು ಫಸ್ಟ್ ಜಾನುವಾರುಗಳಲ್ಲಿ ಜ್ವರ, ವಿಪರೀತ ಜ್ವರ ಇರುತ್ತೆ ಸರ್, ಸುಮಾರು 103-105 ಡಿಗ್ರಿ ಫ್ಯಾರನ್ಹೈಟ್ ಫಸ್ಟ್ ಜ್ವರ ಕಾಣಿಸುತ್ತೆ ಸರ್. ಆಮೇಲೆ ಆ ರಾಸುಗಳು ಮಂಕ್ ಆಗಿರ್ತಾವ, ಡಲ್ ಆಗಿರ್ತಾವ, ಆಮೇಲೆ ಮೂಗು ಮತ್ತು ಕಣ್ಣುಗಳಲ್ಲಿ ನೀರು ಸೋರ್ತಾ ಇರ್ತಾವ ಅಥವಾ ಗೀಜು ಸೋರುವಿಕೆ ಅಂತೇವೆ. ಆಮೇಲೆ ನೆಕ್ಸ್ಟ್ ಡೇ ಒಂದ್ ಎರಡು ದಿವಸ ಆದ್ಮೇಲೆ ಮೇವು ತಿನ್ನೋದು ಸ್ಟಾಪ್ ಮಾಡ್ತಾವ ಸರ್. ಆಮೇಲೆ ನಾವು ಏನು ದುಗ್ಧ ಗ್ರಂಥಿಗಳು ಅಂತೇವಲ್ಲ, ಲಿಂಫ್ ನೋಡ್ಸ್ ಅಂತೇಳಿ, ಅವು ಸ್ವೆಲ್ಲಿಂಗ್ ಊತ ಆಗಿರ್ತಾವ ಸರ್, ಊತ್ಕೊಂಡಿರ್ತಾವ, ಬಾವು ಬರ್ತಾವ, ಲಿಂಫ್ ನೋಡ್ಸ್ ಅಂತೇವ ಅದಕ್ಕೆ, ಅಥವಾ ಕನ್ನಡದಲ್ಲಿ ದುಗ್ಧ ಗ್ರಂಥಿಗಳು, ಅದರಲ್ಲಿ ಊತ ಕಾಣಿಸ್ಕೊಳ್ತದೆ ಸರ್. ಆಮೇಲೆ ಕೆಲವೊಂದು ಜಾನುವಾರುಗಳಲ್ಲಿ ಕಾಲುಗಳಲ್ಲಿ ಗಡ್ಡೆ ಆಗ್ತಾವ ಸರ್, ಕಾಲುಗಳನ್ನು ಗಡ್ಡೆಯಾಗಿ ಬಾತ್ಕೊಳ್ತಾವ, ಏನ್ ಗ್ರಾಮ್ಯ ಭಾಷೆಯಲ್ಲಿ ಬಾಯ್ತಾವಂತ ಆ ತರ ಕಾಲುಗಳು ಬಾಯ್ದು, ಆಮೇಲೆ ಸ್ವಲ್ಪ ನಡೆದಾಡಲಿಕ್ಕ ತೊಂದರೆನೂ ಆಗುತ್ತೆ. ಸೊ ಇದು ಆಗಿ ಒಂದು ವಾರ 6-7 ದಿವಸ ಆದ ತಕ್ಷಣ ಆ ಚರ್ಮದ ಮೇಲೆ ಸುಮಾರು 3-5 ಸೆಂಟಿಮೀಟರ್ನಷ್ಟು ಅಗಲ ಇರುವ ಗಂಟುಗಳು ಸ್ಟಾರ್ಟ್ ಆಗ್ತವೆ, ದೊಡ್ಡ ದೊಡ್ಡ ಗಂಟಾಗ್ತವೆ ಸರ್. ಅದು ನೋಡ್ಲಿಕ್ಕೆ ತಾವು ನೋಡಿರ್ಬೋದು ಸರ್, ಹೌದು ನೋಡಿ, ಭಯಾನಕ ಅನಿಸುತ್ತೆ, ಬಹಳ ಭಯಾನಕ ಅನಿಸ್ತದೆ, ಬಹಳ ಭಯಾನಕ ಅನಿಸ್ತದೆ ಆ ತರ. ಆಮೇಲೆ ಅದರ ನೆಕ್ಸ್ಟ್ 1-2 ಅಥವಾ 3 ದಿವಸದಿಂದ ಅದು ಒಡೆದು ಸೋರಕ್ ಸ್ಟಾರ್ಟ್ ಆಗುತ್ತೆ ಸರ್. ಒಂದ್ಸರಿ ಅದು ಒಡೆದು ಸೋರಕ್ ಆಗ್ತಂದ್ರೆ ಕಾಂಪ್ಲಿಕೇಟೆಡ್ ಸ್ಟಾರ್ಟ್ ಆಗ್ತದೆ ಸರ್, ಯಾಕಂದ್ರೆ ಅದ್ರ ಮ್ಯಾಲ ನೊಣ ಸೊಳ್ಳೆ ಕುಂತು ತತ್ತಿ ಹಾಕಿ ಹುಳ ಆಗು, ಆ ಗಾಯ ಏನು ಹುಳಗಳಿಂದ ಕೂಡುವ ಸಾಧ್ಯತೆ ಬಹಳಷ್ಟು ಜಾಸ್ತಿ ಇದೆ ಸರ್. ಅದು ಒಡೀತು, ಕೀವಾಯಿತು, ರಕ್ತ ಹೊರಗೆ ಬಂತು ಅಂತಂದ್ರೆ ಮತ್ತೆ ಹರಡುವಂತಹ ಸಾಧ್ಯತೆಗಳು ಕೂಡ ಹೆಚ್ಚಾಗ್ಬಿಡ್ತಾವ. ಹೌದು ಹೌದು ಸರ್, ಅದರಲ್ಲಿ ಏನು ಆ ಗಂಟು ಒಡೆದ ತಕ್ಷಣ ಅದರಲ್ಲಿ ಏನು ದ್ರವ ಬರ್ತದಲ್ಲ ಸರ್, ಅದರ ಮುಖಾಂತರ ಸ್ಪ್ರೆಡ್ ಆಗೋದು ಜಾಸ್ತಿ ಇರುತ್ತೆ. ಸೊ ಮತ್ತೊಂದು ಏನ್ಮೇಲೆ ಕಾಂಟ್ಯಾಕ್ಟ್ ಆಗಿರ್ಬೋದು ಅಥವಾ ನೀರಿನಲ್ಲಿ ಅದು ಬಿದ್ದು ಕಲುಷಿತ ನೀರು ಕಲುಷಿತ ಆಗಿ ಆ ನೀರು ಬೇರೆ ಜಾನುವಾರು ಸೇವಿಸಿರ್ಬಹುದು ಅಥವಾ ಮೇವು ಇರಬಹುದು, ಈ ತರ ಸರ್ ಸ್ಪ್ರೆಡ್ ಆಗಲಿಕ್ಕೆ. ಈಗ ಇಂಥ ಒಂದು ಸಮಸ್ಯೆ ಬಂತು ಅಂತಂದಾಗ ನಮ್ಮ ರೈತರು ಮಾಡಬೇಕಾದಂತಹ ಮೊದಲ ಕೆಲಸ ಏನಂತಂದ್ರೆ ಸರ್, ಫಸ್ಟ್ ಯಾವುದೇ ರೈತರಲ್ಲಿ ತಮ್ಮ ಜಾನುವಾರುಗಳಿಗೆ ಈ ರೋಗದ ಲಕ್ಷಣ ಕಂಡು ಕೂಡಲೆ, ಈ ಎಕ್ಸಾಂಪಲ್ ನಿಮ್ಮಲ್ಲಿ ಒಂದು 5 ಜಾನುವಾರು ಇದೆ, ಅದರಲ್ಲಿ ಒಂದು ಯಾವುದೋ ಒಂದು ದನಕ್ಕೆ ಕಾಣ್ತಪ್ಪ ಅಂತಂದ್ರೆ ಫಸ್ಟ್ ಫಾರ್ ಮೋಸ್ಟ್ ಏನ್ ಮಾಡ್ಬೇಕಪ್ಪ ಅಂತಂದ್ರೆ ಅದು ಸೆಗ್ರಿಗೇಷನ್ ಮಾಡ್ಬೇಕು, ಸಪರೇಟ್ ಮಾಡ್ಬೇಕು, ಬೇರೆ ಕಡೆನೆ ಕಟ್ಟಬೇಕು, ಬೇರೆ ಕಡೆ ಕಟ್ಟಿ ಚಿಕಿತ್ಸೆಯನ್ನು ನುರಿತ ಪಶು ವೈದ್ಯರಿಂದ ಚಿಕಿತ್ಸೆಯನ್ನು ಕೊಡಿಸಬೇಕು ಸರ್, ಸ್ಟಾರ್ಟ್ ಮಾಡ್ಬೇಕು. ಯಾಕಂದ್ರೆ ಇದು ವೈರಾಣು ಇರೋದ್ರಿಂದ ಇದರ ಚಿಕಿತ್ಸೆಯನ್ನು ಅಷ್ಟೊಂದು ಸರಳ ಇಲ್ಲ. ಸೊ ಆ ಚಿಕಿತ್ಸೆ ಇಮಿಡಿಯೇಟ್ ಆಗಿ ಕೊಡಿಸಿದ್ರೆ ನಾವು ರೋಗವನ್ನು ಉಲ್ಬಣಗೊಳ್ಳೋದು ನಾವು ಏನು ಕಂಟ್ರೋಲ್ ಮಾಡಬಹುದು. ಅದಕ್ಕೆ ಮೊದಲಿಗೆ ನಮ್ಮ ರೈತರು ಇಂತಹ ಸಮಸ್ಯೆ ಆದಾಗ ಪಶು ವೈದ್ಯರನ್ನಾಗಲಿ ಅಥವಾ ಪಶು ಇಲಾಖೆಯನ್ನಾಗಲಿ ಸಂಪರ್ಕ ಮಾಡಬಹುದಂತೀರಿ. ಈಗ ಇಂಡಿ ತಾಲೂಕಿನೊಳಗೆ ಪಶು ಆಸ್ಪತ್ರೆಗಳು ಎಲ್ಲಾ ಊರೊಳಗೆ ಅದಾವಂತೀರಿ, ಅಲ್ಲಿ ಏನು ಎಲ್ಲಾ ಸೌಲಭ್ಯಗಳು ಅದಾವಂತೀರಿ? ಈಗ ಇಂಡಿ ತಾಲೂಕಲ್ಲಿ ಒಟ್ಟು 20 ಪಶು ಆಸ್ಪತ್ರೆಗಳಿದೆ. ಸೊ ನಾವೇನಂತೀವೋ ಆಸ್ಪತ್ರೆ ಏನಲ್ಲ, 2 ಪಶು ಆಸ್ಪತ್ರೆ, ಆಮೇಲೆ 14 ಏನು ಪಶು ಚಿಕಿತ್ಸಾಲಯಗಳು, ಆಮೇಲೆ 4 ಪ್ರಾಥಮಿಕ ಪಶು ಚಿಕಿತ್ಸಾಲಯಗಳು ಅಂತೀವಿ. ಸೊ ಅಲ್ಲಿ ಗ್ರೇಡ್ ವೈಸ್ ಇದಾವೆ ಸರ್. ಪ್ರಾಥಮಿಕ ಪಶು ಚಿಕಿತ್ಸಾ ಕೇಂದ್ರಗಳಲ್ಲಿ ನಮ್ಮಲ್ಲಿ ವೆಟರ್ನರಿ ಲೈವ್ ಸ್ಟಾಕ್ ಇನ್ಸ್ಪೆಕ್ಟರ್ಸು, ಆಮೇಲೆ ವೆಟರ್ನರಿ ಅಸಿಸ್ಟೆಂಟ್ ಇರ್ತಾರೆ ಸರ್ ಕಾರ್ಯನಿರ್ವಹಿಸಲ್ಕ. ಆಮೇಲೆ ಈ ಪಶು ಆಸ್ಪತ್ರೆ ಮತ್ತು ಪಶು ಚಿಕಿತ್ಸಾಲಯಗಳು ಅಂದ್ರೆ ಈ ಪ್ರಾಥಮಿಕಕ್ಕಿಂತ ಸ್ವಲ್ಪ ಮೇಲ್ಮಟ್ಟಿನ ಆಸ್ಪತ್ರೆಗಳು ಅನ್ಬಹುದು. ಇಲ್ಲಿ ನುರಿತ ಪಶು ವೈದ್ಯರು, ಆಮೇಲೆ ವೆಟರ್ನರಿ ಲೈವ್ ಸ್ಟಾಕ್ ಪಶು ವೈದ್ಯಕೀಯ ಪರೀಕ್ಷಕರು ಏನಂತೀವಿ, ಪರೀಕ್ಷಕರು ಸಹಾಯಕರು ಕಾರ್ಯನಿರ್ವಹಿಸುತ್ತಾರೆ. ಅಂದ್ರೆ ಈಗೇನು ಈ ಒಂದು ಚರ್ಮಗಂಟು ರೋಗ ಬಂದದ ತಮ್ಮಲ್ಲಿ, ಅದನ್ನ ನಿರ್ವಹಣೆ ಮಾಡೋದಕ್ಕೆ ಸಾಕಷ್ಟು ಸೌಲಭ್ಯಗಳಾಗಲಿ ಸಾಕಷ್ಟು ಸ್ಟಾಫ್ ಆಗಲಿ ತಮ್ಮಲ್ಲಿ ಇದ್ದಾರಂತೀರಿ? ಆಸ್ಪತ್ರೆ ಚಿಕಿತ್ಸಾಲಯಗಳು ಇದಾವೆ ಸರ್, ಆದರೆ ಸ್ಟಾಫ್ ಸ್ವಲ್ಪ ಕೊರತೆ ಇದೆ, ವೈದ್ಯರ ಸ್ವಲ್ಪ ಕೊರತೆ ಇದೆ. ಸೊ ಆದಾಗ್ಯೂ ಕೂಡ ನಾವು ಎಲ್ಲ ಹಳ್ಳಿಗಳಲ್ಲಿ ಇದು ಒಂದು ಮುನ್ನೆಚ್ಚರಿಕೆ ಕ್ರಮವಾಗಿ ಈ ಲಸಿಕೆ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದೇವೆ ಸರ್. ಈಗ ಆಲ್ರೆಡಿ ಈಗ ನಡೆದಂತೀರಿ ಲಸಿಕಾ ಕಾರ್ಯಕ್ರಮ ಸ್ಟಾರ್ಟ್ ಮಾಡಿದ್ದೇವೆ ಸರ್. ಯಾವ ರೀತಿ ಮಾಡ್ತಾ ಇದ್ದೀರಿ, ನಮ್ಮ ರೈತರು ಯಾವ ರೀತಿಯಾದಂತ ಸ್ಪಂದನ ತಮಗೆ ಕೊಡಬೇಕಂತೀರಿ ಸರ್? ಇದರಲ್ಲಿ ಪ್ರಮುಖವಾಗಿ ಏನು, ನಾವು ಈ ರೋಗಕ್ಕ ಲಸಿಕೆ ನಿರ್ದಿಷ್ಟವಾದ ಲಸಿಕೆ ನಮ್ಮಲ್ಲಿಲ್ಲ ಸರ್, ಇಡೀ ಭಾರತ ದೇಶದಲ್ಲೇ ನಿರ್ದಿಷ್ಟವಾದ ಲಸಿಕೆ ಇಲ್ಲ. ಸೊ ಇದು ನಾವು ಏನು ಕುರಿ ಮೈಲಿ ಮತ್ತು ಮೇಕೆ ಮೈಲಿ ಅಂತ ಹೇಳಿ ಏನು ರೋಗ ಇತ್ತು, ಶೀಪ್ ಪಾಕ್ಸ್ ಮತ್ತು ಗೋಟ್ ಪಾಕ್ಸ್ ಅಂತ ಏನಿತ್ತು, ಅದು ಆಮೇಲೆ ಈ ಚರ್ಮಗಂಟ ರೋಗ ಕಾರಣ ಮಾಡುವ ವೈರಾಣು ಒಂದೇ ಸರ್. ಸೊ ಅದಕ್ಕೋಸ್ಕರ ನಮ್ಮ ಗೌರ್ಮೆಂಟ್ ಆಫ್ ಇಂಡಿಯಾದವರು, ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರದವರು ಏನ್ ಮಾಡಿದಾರಪ್ಪ ಅಂತಂದ್ರೆ, ಈ ಶೀಪ್ ಮತ್ತು ಗೋಟ್ ಪಾಕ್ಸ್ ವೈರಸ್ ಸೇಮ್ ಇರುವುದರಿಂದ, ಚರ್ಮಗಂಟು ರೋಗ ಮತ್ತು ಈ ಶೀಪ್ ಪಾಕ್ಸ್ ಮತ್ತು ಗೋಟ್ ಪಾಕ್ಸ್ ರೋಗ ಕಾರಣಭೂತವಾದ ವೈರಸ್ ಸೇಮ್ ಒಂದೇ ಇರುವುದರಿಂದ ಅವ್ರು ಏನ್ ಮಾಡಿದ್ರು, ಆ ಲಸಿಕೆ ಲಭ್ಯ ಇದೆ ಸರ್ ನಮ್ಮಲ್ಲಿ, ಆ ರೋಗಕ್ಕೆ ಲಸಿಕೆ ಲಭ್ಯ ಇದೆ, ಅದೇ ಲಸಿಕೆಯನ್ನು ಈ ರೋಗಕ್ಕೆ ನೀವು ಬಳಕೆ ಮಾಡಬಹುದು ಅಂತೇಳಿ ಒಂದು ಡೈರೆಕ್ಷನ್ಸ್ ಕೊಟ್ಟಿದ್ದಾರೆ ಸರ್. ಅದೇ ತರನಾಗಿ ನಾವು ಎಲ್ಲಾ ಜಾನುವಾರುಗಳಿಗೆ ಈ ಲಸಿಕಾ ಅಭಿಯಾನದ ಕಾರ್ಯಕ್ರಮವನ್ನು ಈಗಾಗಲೇ ನಮ್ಮ ಇಂಡಿ ತಾಲೂಕಿನಲ್ಲಿರಬಹುದು, ವಿಜಯಪುರ ಜಿಲ್ಲೆಯಾದ್ಯಂತ ಪ್ರಾರಂಭ ಮಾಡಿದ್ದಾರೆ ಸರ್. ಮಾಡಿದ್ರೆ ಅಂದ್ರೆ ಈಗ ನಮ್ಮ ರೈತರಿಗೆ ಲಸಿಕೆ ಬೇಕಾಯಿತು ಅಂತಂದ್ರೆ ಸಮೀಪದ ಆಸ್ಪತ್ರೆಯನ್ನು ಲಭ್ಯ ಇದೆ ಸರ್, ಉಚಿತವಾಗಿ ತಾವು ಕೊಡುವಂತ, ಇದು ಉಚಿತವಾಗಿನೇ ನಮ್ಮ ಸಿಬ್ಬಂದಿ ಲಸಿಕೆಯನ್ನು ತಮ್ಮ ಮನೆ ಬಾಗಿಲಿಗೆ, ರೈತರ ಮನೆ ಬಾಗಿಲಿಗೆ ಹೋಗಿ ಹಾಕುವ ಒಂದು ಕಾರ್ಯಕ್ರಮ, ವಿನೂತನ ಕಾರ್ಯಕ್ರಮ ಪ್ರಾರಂಭ ಇದೆ ಸರ್. ಮಾಡ್ತಾ ಇದ್ದೀರಿ, ಅಡ್ಡಿಲ್ಲ. ಈಗ ತಾವು ಹೇಳಿದ್ರಿ ಇಂಡಿ ತಾಲೂಕಿನೊಳಗೆ ಸುಮಾರು 28 ಜಾನುವಾರುಗಳು ಮರಣವನ್ನ ಅಪ್ಪಿದ್ವು ಅಂತೇಳಿ, ಇನ್ನ ಏನು 94 ಜಾನುವಾರುಗಳು ಏನದವ ರೋಗಕ್ಕೆ ತುತ್ತಾದಂತವು, ಅವುಗಳಿಗೆ ಚಿಕಿತ್ಸೆಯನ್ನ ಯಾವ ರೀತಿ ಮಾಡ್ತಾ ಇದ್ದಾರೆ ನಡೆದಂತೀರಿ ಸರ್? ಮುಂಚೆನೆ ನಾನು ಹೇಳಿದಾಗೆ ಚಿಕಿತ್ಸೆ ಅಂದ ತಕ್ಷಣ ಇದು ಮೊದಲೇದಾಗಿ ವೈರಾಣಿನ ರೋಗ. ಹೌದು. ಓ, ಇದರಲ್ಲಿ ನಾವು ಏನ್ ಮಾಡ್ತೇವಪ್ಪ ಅಂತಂದ್ರ ರೋಗದ ಲಕ್ಷಣಗಳು ನೋಡಿಕೊಂಡು ನಾವು ಅಲೋಪತಿ ಟ್ರೀಟ್ಮೆಂಟ್ ಮಾಡ್ತೇವೆ ಸರ್. ಈಗ ಸಾಮಾನ್ಯವಾಗಿ ನಾನು ಮುಂಚೆ ಹೇಳಿದಾಗೆ ವಿಪರೀತ ಜ್ವರ ಇರುತ್ತೆ. ಸೊ ಆ ಜ್ವರಕ್ಕೆ ಏನೋ ನಾವು ಜ್ವರ ಬರಲಾರಂಗೆ ನಾವು ಏನು ಪ್ಯಾರಾಸೆಟಮಲ್ ಇರ್ಬೋದು, ಮೆಲಾಕ್ಸಿಕಮ್ ಅಂತೇಳಿ ಇಂಜೆಕ್ಷನ್ ಇರ್ಬೋದು, ಈ ತರ ನಾವು ಇಂಜೆಕ್ಷನ್ ಕೊಟ್ಟು ಆ ಜ್ವರವನ್ನ ಜಾನುವಾರಿನಲ್ಲಿ ಜ್ವರವನ್ನು ಕಡಿಮೆ ಮಾಡೋ ಒಂದು ಪ್ರಯತ್ನ ಮಾಡ್ತೇವೆ. ತದನಂತರ ಆಮೇಲೆ ಏನ್ ಮಾಡ್ತೇವೆ, ಈ ಗುಳ್ಳೆಗಳಾಗಿ ಗಂಟುಗಳು ಏನಾಗ್ತಾವ ಸರ್, ಅದು ವಿಪರೀತ ನೋವಿನಿಂದ ಗಂಟು ಕೂಡಿರ್ತದೆ. ಸೊ ನೋವು ನಿವಾರಕ ಇಂಜೆಕ್ಷನ್ಸ್ ನಮ್ಮಲ್ಲಿ ಲಭ್ಯ ಇದೆ, ಅದು ಕೂಡ ಕೊಡ್ತೇವೆ ಸರ್. ಸಾಮಾನ್ಯವಾಗಿ ಇದು ವೈರಾಣುವಿನ ರೋಗ ಆದ ತಕ್ಷಣ ಏನಾಗ್ತದೆ, ಬಾಡಿ ಇಮ್ಯುನಿಟಿ ಆ ಜಾನುವಾರಿನ ರೋಗ ನಿರೋಧಕ ಶಕ್ತಿ ಕುಂದುತ್ತಾ ಹೋಗುತ್ತೆ ಸರ್. ಸೊ ಅದಕ್ಕೆ ನಾವೇನು ಲಿಕ್ವಿಡ್ ಇಮ್ಯೂನ್ ಬೂಸ್ಟರ್ ಅಂತ ಹೇಳಿದೆವು, ವಿಟಮಿನ್ಸ್ ಮಿನರಲ್ಸ್ ಈ ತರ ಅದು ಕೊಡ್ತೇವೆ. ಆಮೇಲೆ ಗಾಯಕ್ಕೆ ನಾವು ಲೇಪನ ಮಾಡ್ಲಿಕ್ಕೆ ಮಲಾಮುಗಳು ಇದಾವೆ ಸರ್, ಆ ತರ ನಾವು ಒಂದು ಅಲೋಪತಿ ಚಿಕಿತ್ಸೆಯನ್ನು ನಾವು ಮಾಡ್ತೇವೆ ಸರ್. ಅಂದ್ರೆ ಈಗೇನು ಇವು ಜಾನುವಾರುಗಳದಾವ, ರೈತರ ಹತ್ರ ಇರುವಂತಹ ಜಾನುವಾರುಗಳು, ಇವುಗಳ ಮೇಲೆ ತಾವು ನಿಗಾ ವಹಿಸಿರ್ತೀರ ಹೆಂಗಂತ? ಯಾಕಪ್ಪ ಅಂತಂದ್ರೆ ಅವ್ರು ತಾವು ಹೇಳ್ದಂಗ ಆ ಜಾನುವಾರುಗಳನ್ನ ಸೆಪರೇಟ್ ಮಾಡಬೇಕು, ಅವುಗಳನ್ನ ಬೇರೆ ಇದು ಕೊಟ್ಟಿಗೆ ಒಳಗೆ ಕಟ್ಟಬೇಕು, ಬೇರೆ ಜಾನುವಾರುಗಳ ಸಂಪರ್ಕಕ್ಕೆ ಬರಬಾರದು, ಕಡಿಮೆ ಮಾಡಬೇಕು. ಮತ್ತೆ ಏನು ಡೇ ಟು ಡೇ ದಿನನಿತ್ಯದ ಏನು ಚಿಕಿತ್ಸಾ ಕ್ರಮಗಳಿರ್ತಾವ, ಅದನ್ನು ಸ್ವಚ್ಛ ಮಾಡುವಂತದ್ದಾಗ್ಲಿ, ಡ್ರೆಸ್ಸಿಂಗ್ ಮಾಡುವಂತದ್ದಾಗ್ಲಿ, ಔಷಧ ಕೊಡುವಂತದ್ದಾಗ್ಲಿ, ಇವು ಎಲ್ಲಾ ಕಾರ್ಯಕ್ರಮಗಳು ಒಂದಾದ ಮೇಲೆ ಒಂದು ತನ್ನ ಸ್ಥಾನ ನಡೀಬೇಕು ಅನ್ನುವಂಥದ್ದು. ಹೌದು ಸರ್. ತಾವು ಅದರ ಬಗ್ಗೆ ನಿಗಾ ವಹಿಸಿದ್ದೀರಾ ಹೆಂಗ? ಈಗ ನಾವು ಈ ರೋಗಕ್ಕೆ ತುತ್ತಾದ ಜಾನುವಾರುಗಳ ಮಾಲೀಕರಿಗೆ ಕರೆಸಿ ಸಾಮಾನ್ಯವಾಗಿ ಯಾವ ರೀತಿ ಆ ಜಾನುವಾರನ ಆರೋಗ್ಯನ ಯಾವ ರೀತಿ ಕಾಪಾಡಬೇಕು ಅನ್ನೋದು ಮನವರಿಕೆ ಮಾಡ್ತೇವೆ ಸರ್. ಪ್ರತಿ ಹಳ್ಳಿಗೆ ಹೋಗಿ ಅವರಿಗೆ ತರಬೇತಿ ಕೊಟ್ಟುಬಿಟ್ಟಿದೆ ಅಂದ್ರೆ ಗ್ರಾಮ ಸಭೆಯಲ್ಲಿ ಒಂದು ಗ್ರಾಮ ಸಭೆ ಇರಬಹುದು ಅಥವಾ ಯಾವುದೇ ಒಂದು ಈಗ ಒಂದು ಹಳ್ಳಿಯಲ್ಲಿ ರೋಗಕ್ಕೆ ತುತ್ತಾದ ಜಾನುವಾರುಗಳ ಸಂಖ್ಯೆ ಜಾಸ್ತಿ ಇತ್ತಂತಾರೆ. ಅಲ್ಲೆಲ್ಲ ಪ್ರಗತಿಪರ ರೈತರು ಇರಬಹುದು ಎಲ್ಲರಿಗೆ ಕರೆಸಿ ಈ ರೋಗದ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರ್ತೇವೆ ಸರ್ ಮೊನ್ನೆದ್ದು. ಆಮೇಲೆ ಬಹಳ ಮುಖ್ಯವಾಗಿ ಇದು ಸೊಳ್ಳೆಗಳಿಂದ ಹರಡುವ ರೋಗ ಅಂತ ಹೇಳಿದೆ, ವೆಕ್ಟರ್ ಬೋರ್ನ್ ಡಿಸೀಸ್ ಅಂತ. ಸೊ ಅದು ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಸರ್. ಸೊಳ್ಳೆ ಇದು ಉಣ್ಣೆ ಇವು ಕಂಟ್ರೋಲ್ ಮಾಡೋದು ವೆರಿ ಇಂಪಾರ್ಟೆಂಟ್ ಫಸ್ಟ್. ಅದಕ್ಕೆ ನಾವೇನು ಕೊಟ್ಟಿಗೆ ದನಗಳ ಕೊಟ್ಟಿಗೆ ಏನಿರ್ತಾವಲ್ಲ ಸರ್ ಅದು ಸ್ವಚ್ಛತೆ ಕಾಪಾಡೋದು ಬಹಳ ಪ್ರಾಮುಖ್ಯತೆ ಇದೆ ಇದರಲ್ಲಿ. ಸೊ ಅದಕ್ಕೆ ನಾವೇನ್ ಮಾಡ್ತೇವೆ ಸರ್ ಈ ಸೋಡಿಯಂ ಹೈಪೋಕ್ಲೋರೈಟ್ 2-3% ಸೋಡಿಯಂ ಹೈಪೋಕ್ಲೋರೈಟ್ ಪ್ರತಿ ದಿನಂಪ್ರತಿ ಸ್ಪ್ರೇ ಮಾಡಕ್ಕ ಅಡ್ವೈಸ್ ಮಾಡ್ತೇವೆ ಸರ್ ರೈತರಿಗೆ. ಅದು ಆಕಸ್ಮಿಕ ಅದು ಇರಲಿಲ್ಲಪ್ಪ ಅಂತಂದ್ರೆ 1% ಕ್ಲೋರೋಫಾರ್ಮ್ ಇರಬಹುದು ಅಥವಾ ಈವನ್ ಅಯೋಡಿನೂ ಯೂಸ್ ಮಾಡಬಹುದು ಸರ್ ತೊಳೆಯಕ್ಕೆ, ಕೊಟ್ಟಿಗೆ ತೊಳೆಯಕ್ಕೆ. ಆ ತರ ಸ್ವಲ್ಪ ಸ್ವಚ್ಛತೆ ಕಾಪಾಡಿದ್ರ ಇವು ನೊಣ ಆಮೇಲೆ ಇವು ಆಮೇಲೆ ಅದರ ಮೇಲೆ ಏನು ನಾವು ಇದು ಅಂತೇವಲ್ಲ ಸರ್ ಹೇನು ಅಥವಾ ಇವು ಉಣ್ಣೆ ಇವು ಬಾಧೆಗಳನ್ನು ಕಡಿಮೆ ಮಾಡಬೇಕು. ಸೊ ಅದು ಕಂಟ್ರೋಲ್ ಮಾಡಿದ್ರೆ ಈ ರೋಗ ಉಲ್ಬಣಗಳು ತಂತಾನೆ ಸ್ವಲ್ಪ ಕಡಿಮೆ ಆಗುತ್ತೆ. ಯಾಕಂದ್ರೆ ಮೇಜರ್ ಡಿಸೀಸ್ ಟ್ರಾನ್ಸ್ಫರ್ ಮಾಡೋದು ಇದನ್ನೇ ಅದು ಉಣ್ಣೆ ಇರಬಹುದು ಸೊಳ್ಳೆ ಇವೆಲ್ಲ ಅವುಗಳನ್ನು ನಿಯಂತ್ರಣ ಮಾಡಿದ್ರೆ ತನ್ನಂತಾನೆ ಸ್ವಲ್ಪ ಹತೋಟಿಯೊಳಗೆ ಬರ್ತದೆ, ಹತೋಟಿಯೊಳಗೆ ಖಂಡಿತವಾಗಿ ಬರ್ತದೆ. ಈಗ ತಾವು ಅಲೋಪತಿ ಚಿಕಿತ್ಸೆ ಕೊಡ್ತಾ ಇದ್ದೀರಿ, ಈಗ ಮನೆ ಮದ್ದು ಆಗಲಿ ಅಥವಾ ಈಗೇನು ಆಯುರ್ವೇದ ಚಿಕಿತ್ಸೆ ಈ ಚರ್ಮಗಂಟು ರೋಗಕ್ಕೆ ಅಲ್ಲೂ ಕೂಡ ಕೊಡ್ತಾ ಇದ್ದೀರಿ ಅಂತ ಹೇಳಿ ಸರ್? ಇದು ತುಂಬಾ ಒಳ್ಳೆ ಕ್ವಶನ್. ಯಾಕಂದ್ರೆ ಈ ಸಾಮಾನ್ಯವಾಗಿ ಇದು ವೈರಾಣುವಿನ ರೋಗ ಅಂತ ಹೇಳಿದೆ. ಇದರಲ್ಲಿ ಈ ನಾಟಿ ಔಷಧ ಸೂತ್ರಗಳನ್ನು ನಮ್ಮ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ಇಂಟ್ರೊಡ್ಯೂಸ್ ಮಾಡಿದೆ. ಯಾವ ರೀತಿ ನಾವು ನಾಟಿ ಚಿಕಿತ್ಸೆಯನ್ನು ಈ ರೋಗಕ್ಕೆ ಮಾಡಬೇಕು ಸರ್? ಮೊದಲೇದು ಬಾಯಿಯಿಂದ ಕೊಡುವ ಏನು ಬಾಯಿಯ ಮೂಲಕ ನಾವು ಏನು ನಾಟಿ ಚಿಕಿತ್ಸೆ ಯಾವ ರೀತಿ ಕೊಡಬೇಕಂತ ಸ್ವಲ್ಪ ಸಂಕ್ಷಿಪ್ತವಾಗಿ ತಮಗೆ ಮತ್ತು ಎಲ್ಲ ರೈತರಿಗೆ ಇದು ಹೇಳ್ಕೊಡ್ತೀನಿ ಸರ್. ಮೊದಲೇದಾಗಿ ಪದಾರ್ಥಗಳು ಯಾವ್ಯಾವ ಪದಾರ್ಥಗಳನ್ನ ತಗೋಬೇಕು ಈ ಚಿಕಿತ್ಸೆ ನಾಟಿ ಚಿಕಿತ್ಸೆ ಮಾಡೋದು. ವಿಳ್ಳೆದೆಲೆ 10 ವಿಳ್ಳೆದೆಲೆ, ಆಮೇಲೆ ಕರಿಮೆಣಸು 10 ಗ್ರಾಮು, ಆಮೇಲೆ ಉಪ್ಪು 10 ಗ್ರಾಮು, ಅಗತ್ಯವಿದ್ದಷ್ಟು ಬೆಲ್ಲ ಅಂದ್ರೆ 100 ಗ್ರಾಮು ಬೆಲ್ಲ. ಇವನ್ನು ಎಲ್ಲ ಚೆನ್ನಾಗಿ ಬೆರೆಸಿ ಮೊದಲ ದಿನ 3 ಗಂಟೆಗಳಿಗೊಮ್ಮೆ ಒಂದು ಡೋಸ್ ಕೊಡಬೇಕು. ಪ್ರತಿ 3 ಗಂಟೆಗಳಿಗೊಮ್ಮೆ ಫಸ್ಟ್ ರೋಗ ಕಾಣಿಸಿದ ತಕ್ಷಣ ಪ್ರತಿ 3 ಗಂಟೆಗೊಮ್ಮೆ, ಆಮೇಲೆ 2ನೇ ದಿನದಿಂದ 2 ವಾರಗಳವರೆಗೆ ಪ್ರತಿದಿನ 3 ಡೋಸ್, ಒಂದೇ ದಿವಸ ಪ್ರತಿ 3 ಗಂಟೆಗಳಿಗೊಮ್ಮೆ, ಆಮೇಲೆ 2ನೇ ದಿವಸದಿಂದ ಹಿಡ್ಕೊಂಡು ಪ್ರತಿದಿನ 3 ಡೋಸ್ಗಳಲ್ಲಿ ಇವು ಚೆನ್ನಾಗಿ ಮಿಕ್ಸ್ಡ್ ಮಾಡೋದು. ಇನ್ನೊಮ್ಮೆ ಹೇಳ್ತೀನಿ ಸರ್, ವಿಳ್ಯದೆಲೆ 10, ಕರಿಮೆಣಸು 10 ಗ್ರಾಮು, ಉಪ್ಪು 10 ಗ್ರಾಮು, ಅಗತ್ಯವಿದ್ದಷ್ಟು ಬೆಲ್ಲ ಅಂದ್ರೆ 100-200 ಗ್ರಾಮ್ ಬೆಲ್ಲ, ಇದು ಚೆನ್ನಾಗಿ ಬೆರೆಸಿ ತಿನ್ನಿಸ್ತಾ ಹೋಗ್ಬೇಕು. ಇದು ಒಂದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ ಸರ್, ಒಳ್ಳೆ ಫಲಿತಾಂಶ ಚೆನ್ನಾಗಿದೆ. ನಾವು ಪ್ರಾಯೋಗಿಕವಾಗಿ ಯೂಸ್ ಮಾಡಿದೆವು, ಒಂದು ಫಲಿತಾಂಶ ಚೆನ್ನಾಗಿ ಬಂದಿದೆ. ಇದನ್ನು ಹೊರತುಪಡಿಸಿ ಈ ಗಾಯದ ಲೇಪನ ಅದಕ್ಕೂ ಕೂಡ ನಾಟಿ ಒಂದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ಅಡ್ವೈಸ್ ಮಾಡಿದ್ದಾರೆ ಸರ್ ಭಾರತ ಸರ್ಕಾರ ಮತ್ತು ಕರ್ನಾಟಕ ಸರ್ಕಾರ. ಇದರಲ್ಲಿ ಕುಪ್ಪಿ ಗಿಡದ ಎಲೆಗಳು 1 ಕೈ ಹಿಡಿಯಷ್ಟು, ಆಮೇಲೆ ಬೆಳ್ಳುಳ್ಳಿ 10 ಎಸಳು, ಎಸಳು ಅಂದ್ರೆ ನಾವು 10 ಫಳಕ ಅಂತೀವಿ ಫಳಕ, ಆಮೇಲೆ ಬೇವಿನ ಎಲೆಗಳು 1 ಕೈ ಹಿಡಿಯಷ್ಟು ಬೇವಿನ ಎಲೆ, ತೆಂಗಿನ ಎಣ್ಣೆ ಅಥವಾ ಎಳ್ಳೆಣ್ಣೆ 500 ml 500 ಮಿಲಿ, ಆಮೇಲೆ ಅರಿಶಿಣ ಪುಡಿ 20 ಗ್ರಾಮು, ಆಮೇಲೆ ಗೋರಂಟಿ ಎಲೆಗಳು 1 ಕೈ ಹಿಡಿ. ಗೋರಂಟಿ ಅಂದ್ರೆ ಮೇಡದಲ್ಲಿ ನಾವು ಮೆಹಂದಿ ತಯಾರು ಮಾಡಲಿಕ್ಕೆ ಯೂಸ್ ಕೊಡ್ತಾರೆ ಸರ್, ಅದು ಎಲೆ ಗೋರಂಟಿ ಎಲೆಗಳು 1 ಕೈ ಹಿಡಿಯಷ್ಟು, ಆಮೇಲೆ ತುಳಸಿ ಎಲೆ 1 ಕೈ ಹಿಡಿ. ಇವನ್ನೆಲ್ಲಾಗಿ ಎಲ್ಲ ಚೆನ್ನಾಗಿ ಮಿಶ್ರಣ ಮಾಡಿ ಗಾಯಕ್ಕೆ ಪ್ರತಿ ದಿವಸ 3 ಸಾರಿ ಲೇಪನ ಮಾಡಿದ್ರೆ ಸುಲಭವಾಗಿ ಗಾಯ 4 ಅಥವಾ 5 ದಿವಸದಲ್ಲಿ ಗಾಯ ವಾಸಿಯಾಗ್ತದೆ. ಅಂದ್ರೆ ಒಳ್ಳೆ ಚಿಕಿತ್ಸೆ ಈ ಗಿಡಮೂಲಿಕೆಗಳಿಂದ, ಗಿಡಮೂಲಿಕೆಗಳಿಂದ ಒಳ್ಳೆ ಫಲಿತಾಂಶ ಚೆನ್ನಾಗಿ ಬಂದಿದೆ ಸರ್. ಮತ್ತೆ ಇವೆಲ್ಲ ಸರಳವಾಗಿ ಸಿಗುವಂತವು ಎಲ್ಲೂ ತೊಂದರೆ ಇಲ್ಲ? ಎಲ್ಲ ಎಲ್ಲವೂ ಎಲ್ಲ ಸರಳವಾಗಿ ಸರ್, ವಿಳ್ಳೆದೆಲೆ, ಕರಿಮೆಣಸು, ಉಪ್ಪು, ಅರಿಶಿಣ, ಅರಿಶಿಣ, ಕುಪ್ಪೆಗಿಡ, ಕುಪ್ಪೆಗಿಡ, ತುಳಸಿ, ತೆಂಗಿನ ಎಣ್ಣೆ ಇವೆಲ್ಲ ಮನೆಯೊಳಗೆ ಸಿಗುವಂತ ಪದಾರ್ಥ. ಅಡ್ಡಿ ಇಲ್ಲ. ಒಳ್ಳೆ ಈ ಒಂದು ಚಿಕಿತ್ಸೆ ಬಗ್ಗೆ ನಮ್ಮ ರೈತರು ಏನ್ ಹೇಳ್ತಾ ಇದ್ದಾರೆ, ಈ ಚಿಕಿತ್ಸೆ ಮಾಡ್ರಿ ಅಂತ ಹೇಳಿದಾಗ ನಮ್ಮ ರೈತರಿಗೆ ಬಹಳ ಸಂತೋಷ, ಒಳ್ಳೆ ಸ್ಪಂದನೆ ಇದೆ ಸರ್. ಯಾಕಂದ್ರೆ ಇದು ಸಾಮಾನ್ಯವಾಗಿ ಎಲ್ಲಾ ಮನೆಗಳಲ್ಲಿ ಅಥವಾ ತಮ್ಮ ತೋಟದಲ್ಲಿ ಸಿಗುವಂತ ಪದಾರ್ಥಗಳು. ಇಮಿಡಿಯೇಟ್ ಆಗಿ ನೀವು ಹೋಗಿ ಒಂದು ಅರ್ಧ ತಾಸಲ್ಲಿ ನೀವು ರೆಡಿ ಮಾಡಿ. ಸೊ ಈ ರೆಡಿ ಮಾಡೋಕ್ಕೂ ಅಷ್ಟೊಂದು ಕಷ್ಟ ಇಲ್ಲ ಸರ್. ಆಮೇಲೆ ಇಷ್ಟೊಂದು ಬೆಲೆ ಬಾಳುವ ವಸ್ತುಗಳನ್ನು ಅಲ್ಲ, ಹೌದು ಸಾಮಾನ್ಯವಾಗಿ ಬಹಳ ಕಡಿಮೆ ಪ್ರಮಾಣದಲ್ಲಿ ಕಡಿಮೆ ಖರ್ಚಿನಲ್ಲಿ ಈ ಚಿಕಿತ್ಸೆ ಆಗುತ್ತೆ ಮತ್ತು ಫಲಕಾರಿನೂ ಇದೆ ಸರ್. ಇದು ಆಯುರ್ವೇದಕ್ಕೂ ಒಂದು ಚಿಕಿತ್ಸೆ. ಅಡ್ಡಿಲ್ಲ. ಈಗ ಅಲೋಪತಿಯನ್ನ ಬಳಸಿ ಅದರ ಜೊತೆಗೆ ಆಯುರ್ವೇದವನ್ನ ಬಳಸಿ ತಾವು ಚಿಕಿತ್ಸೆಯನ್ನ ಮಾಡ್ತಾ ಇದ್ದೀರಿ. ಈಗೇನು ತಾವು ಹೇಳದಂತಹದ್ದು 94 ಜಾನುವಾರುಗಳದಾವ, ಅವುಗಳಿಗೆ ಚಿಕಿತ್ಸೆ ಇದು ಕೂಡ ನಡೆದ, ಇದು ಕೂಡ ಚಿಕಿತ್ಸೆ ಅಲೋಪತಿ ಟ್ರೀಟ್ಮೆಂಟ್ ಜೊತೆ ಜೊತೆಗೆ ಇದು ಇದು ಆಯುರ್ವೇದಿಕ್ ಟ್ರೀಟ್ಮೆಂಟ್ ನಾವು ಅಡ್ವೈಸ್ ಮಾಡಿದೆವು ಸರ್. ಅದನ್ನು ರೈತರು ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಅಲೋಪತಿ ಟ್ರೀಟ್ಮೆಂಟ್ ಇನ್ನೊಂದು ರೀಸೆಂಟ್ ಆಗಿ ಸರ್ ಈಗ ಒಂದು ತಿಂಗಳ ಹಿಂದೆ ಒಂದು ಕರ್ನಾಟಕ ಸರ್ಕಾರ ಇರಬಹುದು ಅಥವಾ ಭಾರತ ಸರ್ಕಾರದವರು ಒಂದು ಅಡ್ವೈಸ್ ಮಾಡಿದ್ದಾರೆ, ಮಿಥಿಲಿನ್ ಬ್ಲೂ ಅಂತೇಳಿ. ಇದು ಕೂಡ ಬಹಳಷ್ಟು ಸುಲಭ. ಇದು ಏನು ಇಂಜೆಕ್ಷನ್ ಮಾಡುವಂತದ್ದು ಅಲ್ಲ, ಜಸ್ಟ್ ನೀರಲ್ಲಿ ಹಾಕಿ ಕುಡಿಸುವುದು ಮಾತ್ರ. ಮಿಥಿಲಿನ್ ಬ್ಲೂ ಎಲ್ಲಾ ಇದರಲ್ಲಿ ಸಿಗುತ್ತೆ ಸರ್. ಮಿಥಿಲಿನ್ ಬ್ಲೂ ಅಂತೇಳಿ ಒಂದು ಬಣ್ಣದ ತರ ಪುಡಿ ಇರ್ತದೆ, ನೀಲಿ ಬಣ್ಣದ ಪುಡಿ. 1 ಗ್ರಾಮ್ ಆ ಪುಡಿ ತಗೊಂಡು 1 ಲೀಟರ್ ನೀರಿನಲ್ಲಿ ಬೆರೆಸಬೇಕು. ಬೆರೆಸಿ ಪ್ರತಿ 8 ತಾಸಿಗೆ ಒಮ್ಮೆ 300 ಮಿಲಿಯಷ್ಟು ಕುಡಿಸಬೇಕು ಸರ್, ಆ ರೋಗಕ್ಕೆ ತುತ್ತಾದ ಜಾನುವಾರಿಗೆ. ಪ್ರತಿ 3 ಗಂಟೆಗೆ ಒಮ್ಮೆ 1 ಲೀಟರ್ ಮಾರ್ಕೊಂಡ್ರೆ ಅಪ್ರಾಕ್ಸಿಮೇಟ್ಲಿ 900 ml ಹೋಯ್ತು. 3 ಸಾರಿ ಮಾಡಿದ್ರೆ 100 ml ಉಳಿತು ಸರ್. ಆ 100 ml 100 ಮಿಲಿಯನ್ನು ಒಂದು ಸ್ಪ್ರೇ ಬಾಟಲ್ ಅಲ್ಲಿ ಹಾಕಿ ಅದು ಏನು ಗುಳ್ಳೆಗಳು ಆಗಿರ್ತಾವಲ್ಲ ಸರ್, ಗಂಟುಗಳು, ಆ ಗಂಟುಗಳಿಗೆ ಸ್ಪ್ರೇ ಮಾಡಬಹುದು. ಕೂಡ ಕೊಡಬೇಕು ಆಮೇಲೆ ಚರ್ಮದ ಮೇಲೆ ಸ್ಪ್ರೇ ಸ್ಪ್ರೇನು ಮಾಡಬೇಕು. ಇದು ಕೂಡ ಒಳ್ಳೆ ರಿಸಲ್ಟ್ ಸರ್. 3 ದಿವಸ ಹಿಂದೆ ನಾನೇ ಮಾಡಿದೀನಿ ಈ ಚಿಕಿತ್ಸೆ. ಇದನ್ನು ಕೂಡ ಒಳ್ಳೆ ಫಲಿತಾಂಶವನ್ನು ಕೊಟ್ಟಿದೆ. ಅಂದ್ರೆ ಈಗ ತಮ್ಮ ಒಂದು ಅನುಭವ ಪ್ರಕಾರ ಇಂಡಿ ತಾಲೂಕೊಳಗೆ ಅಂತ ತೀವ್ರವಾಗಿರುವಂತಹ ರೋಗದ ಹಂತ ಯಾವುದೂ ಇಲ್ಲ ಅಂತಂತೀರಿ? ಈಗ ಸ್ವಲ್ಪ ಕಡಿಮೆ ಆಗ್ತಾ ಇದೆ. ಆ ಹಂತಕ್ಕೆ ಇನ್ನು ಹೋಗಿಲ್ಲ ಸರ್. ಯಾಕಂದ್ರೆ ನಾವು ಜಾನುವಾರು ಜಾತ್ರೆಗಳನ್ನು ಬಂದ್ ಮಾಡಿದೆವು, ಆಮೇಲೆ ಜಾನುವಾರು ಸಂತೆಗಳನ್ನು ಬಂದ್ ಮಾಡಿದೆವು. ಸೊ ಆಮೇಲೆ ಲಸಿಕೆ ಅಭಿಯಾನನು ಪ್ರಾರಂಭವಿದೆ, ಪ್ರಾರಂಭ ಮಾಡಿದ್ರೆ. ಸೊ ಇನ್ನಷ್ಟು ಒಂದು 2-3 ತಿಂಗಳಲ್ಲಿ ನಾವು ಇದು ರೋಗಕ್ಕ ಹತೋಟಿಯಲ್ಲಿ ತರಬಹುದಂತ, ಅಂದ್ರೆ ಸಂಪೂರ್ಣವಾಗಿ ಈ ರೋಗದಿಂದ ಮುಕ್ತಿ ಪಡಿಬಹುದು ಅಂತ. ಆದ್ರೇನು ಮುಂದಿನ ಕೆಲವು ತಿಂಗಳುಗಳ ತನಕ ಆದ್ರೂ ನಮ್ಮ ರೈತರು ಈ ಬಗ್ಗೆ ಎಚ್ಚರಿಕೆ ವಹಿಸಬೇಕು. ಎಸ್ಪೆಷಲಿ ಸರ್ ಹೊಸ ಯಾವುದೇ ಹೊಸ ಜಾನುವಾರುಗಳು ತರಬಾರದು, ಈಗ ಯಾವುದೇ ಸಂತಿಗೆ ಹೋಗಬಾರದು. ಇದು ಬಹಳ ಇಂಪಾರ್ಟೆಂಟ್ ಸರ್. ಯಾಕಂದ್ರೆ ನಮ್ಮ ಇಂಡಿ ತಾಲೂಕಾ ಈ ಮಹಾರಾಷ್ಟ್ರ ಗಡಿ ಭಾಗದಲ್ಲಿರುವುದರಿಂದ ಸಾಮಾನ್ಯವಾಗಿ ಈ ಮಿಶ್ರತಳಿ ಹಸುಗಳನ್ನು ತರುವುದು ಮಹಾರಾಷ್ಟ್ರದಿಂದ. ಒಂದು ಸಾಂಗೋಲಾ ಮಾರ್ಕೆಟ್ ಇದೆ ಸರ್, ಒಂದು ಸೋಲಾಪುರ್ ಇದೆ, ಅಲ್ಲಿ ಮ್ಯಾಕ್ಸಿಮಮ್ ನಂಬರ್ಸ್ ಆಫ್ ಇದು ಸಿಗ್ತಾವ ಮಿಶ್ರತಳಿ ಹಸುಗಳು. ಸೊ ಈ 3 ತಿಂಗಳವರೆಗೆ ಯಾವುದೇ ಒಂದು ಜಾನುವಾರು ಹಸುಗಳನ್ನು ತರಬಾರದು, ಪರ್ಚೇಸ್ ಮಾಡಬಾರದು ಅಂತೇಳಿ ಎಲ್ಲ ರೈತರಿಗೆ ಒಂದು ಅಡ್ವೈಸ್ ಅಂತೇಳಿ ಮಾಡ್ತಾ ಇದ್ದೀನಿ. ಅಂದ್ರೆ ಕನ್ನೂರ್ ಅವರ ಈಗ ಮಿಶ್ರತಳಿ ಅಂತ ತಾವು ಹೇಳಿದ್ರಿ, ಮಿಶ್ರತಳಿಗೆ ತೊಂದರೆ ಬಹಳ ಅಷ್ಟ ಆಗ್ತದೆ ಅಂತೇಳಿ, ಉಳಿದಂತ ತಳಿಗಳಿಗೆ ಅಷ್ಟು ತೊಂದರೆ ಇಲ್ಲ ಅಂತೀರಿ? ಇದೆ ಸರ್. ಈ ಗಿರ್ ತಳಿ ಇರಬಹುದು, ಮುರ್ರಾ ಇರಬಹುದು, ಅಥವಾ ನಮ್ದು ದೇವಣಿ ಇರಬಹುದು, ಕಿಲಾರಿ ಇರಬಹುದು, ಎಲ್ಲ ಸರ್ ಈ ರೋಗ ಎಲ್ಲದಕ್ಕೂ ಬರುತ್ತೆ ಸಾಮಾನ್ಯವಾಗಿ. ಆದ್ರೆ ಮಿಶ್ರತಳಿ ಆಕಳುಗಳಿಗೆ ಬಂತಂದ್ರೆ ಸ್ವಲ್ಪ ಟ್ರೀಟ್ಮೆಂಟ್ಗೆ ರೆಸ್ಪಾಂಡ್ ಮಾಡೋದು ಲೇಟ್ ಸರ್. ನಾಟಿ ತಳಿಗಳು ಸ್ವಲ್ಪ ರೆಸ್ಪಾಂಡ್ ಮಾಡುತ್ತೆ, ಅಂದ್ರೆ ಅಲ್ಲಿ ರೆಸಿಸ್ಟೆನ್ಸ್ ನಿರೋಧಕ ಶಕ್ತಿ ಕಡಿಮೆ ಇರುತ್ತದೆ. ನೇಟಿವ್ ಬ್ರೀಡ್ಸ್ ಏನು ತಳಿಗಳದಾವ ಸಲ ಶಕ್ತಿಯುತವಾಗಿರುತ್ತೆ, ಮೂಲ ತಳಿಗಳು ಸ್ವಲ್ಪ ರೋಗ ನಿರೋಧಕ ಶಕ್ತಿ ಚೆನ್ನಾಗಿ ಇರುತ್ತೆ ಕಂಪೇರ್ ಟು ಮಿಶ್ರ ತಳಿ ಹಸುಗಳಿಗೆ. ಇವೆಲ್ಲ ದೇಸಿ ತಳಿಗಳು, ಸ್ವಲ್ಪ ಸಾಮಾನ್ಯವಾಗಿ ರೋಗ ನಿರೋಧಕ ಶಕ್ತಿ ಜಾಸ್ತಿನೇ ಇರುತ್ತೆ. ಈಗ ನಮ್ಮ ಸರ್ಕಾರ ಈ ರೋಗದಿಂದ ಏನಾದರೂ ತೊಂದರೆ ಆಯ್ತು ಅಂದ್ರೆ ಜಾನುವಾರು ಮರಣ ಹೊಂಟು, ಏನಾದರೂ ಪರಿಹಾರ ನಮ್ಮ ರೈತರಿಗೆ ಸಿಗ್ತಾ ಇದೆ? ಈ ಚರ್ಮಗಂಟು ರೋಗದಿಂದ ತುತ್ತಾಗಿ ಮರಣ ಹೊಂದಿದ ಜಾನುವಾರುಗಳಿಗೆ ಕರ್ನಾಟಕ ಸರ್ಕಾರ 1-10 ಅಂದ್ರೆ ಅಕ್ಟೋಬರ್ 1 ಈ ವರ್ಷ 2022 ಪರಿಹಾರ ಧನವನ್ನು ವಿತರಣೆ ಮಾಡಬೇಕಂತೇಳಿ ಒಂದು ಆದೇಶವನ್ನು ಮಾಡಿದೆ ಸರ್. ಅಡ್ಡಿಲ್ಲ. ಈ ಆದೇಶದ ಪ್ರಕಾರ ಯಾವುದೇ ಎತ್ತು ಅಥವಾ ಹೋರಿ ಮರಣ ಹೊಂದಿದ್ರೆ ಪ್ರತಿ ಎತ್ತು ಅಥವಾ ಹೋರಿಗೆ 30,000 ರೂಪಾಯಿಗಳು ಮತ್ತು ಹಸುವಿಗೆ 20,000 ಹಾಗೂ ಈ ಕರುಗಳಿಗೆ 5,000 ಒಂದು ಮರಣ ಹೊಂದಿದ ಜಾನುವಾರುಗಳೇ ಪರಿಹಾರ ಹಣವನ್ನು ನಿಗದಿಪಡಿಸಿದೆ ಸರ್. ಆಲ್ರೆಡಿ ಈಗ ನಾವು ಪ್ರಸ್ತಾವನೆಗಳನ್ನು ಇವೇನು ಮರಣ ಹೊಂದಿದ ಜಾನುವಾರುಗಳ ಪ್ರಸ್ತಾವನೆಗಳು ಕರ್ನಾಟಕ ಸರ್ಕಾರಕ್ಕೆ ಕಳಿಸಿದೆವು ಸರ್. ಅಂದ್ರೆ ಇನ್ನು ವಿತರಣೆ ಆಗಿಲ್ಲ? ವಿತರಣೆ ಆಗ್ತಾ ಇದೆ ಸರ್, ಆಗಿದೆ. ಈಗ ಸಾಮಾನ್ಯವಾಗಿ 6 ಜಾನುವಾರುಗಳಿಗೆ ಡೈರೆಕ್ಟ್ ಆಗಿ DBT ಮುಖಾಂತರ ಜಾನುವಾರು ಮಾಲೀಕರ ಬ್ಯಾಂಕ್ ಖಾತೆಗೆ ನೇರವಾಗಿ ಹಣ ವರ್ಗಾವಣೆಯನ್ನು ಮಾಡಿದ್ದಾರೆ. ಇನ್ನು ಮುಂದೆ ಏನು ಇದಾವಲ್ಲ ಸರ್ ಪ್ರಸ್ತಾವನೆಗಳು, ಅವು ಕೂಡ ಖಂಡಿತ ಒಂದು ವಾರದಲ್ಲಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೇವೆ. ಏನೇನು ದಾಖಲೆಗಳೇನು ಬೇಕಾಗ್ತಾವೆ ಸರ್? ಇದು ಮರಣ ಪರಿಹಾರ ಪಡಿಬೇಕಪ್ಪ ಅಂತಂದ್ರೆ ಮೊದಲೇದಾಗಿ ಆ ಜಾನುವಾರು ಆ ಚಿಕಿತ್ಸಾಲಯದ ವ್ಯಾಪ್ತಿಯಲ್ಲಿದ್ದು ಅಲ್ಲಿ ಚಿಕಿತ್ಸೆ ಪಡೆದಿರಬೇಕು ಸರ್, ದಾಖಲೆ ಆಗಿರಬೇಕು, ನೋಂದಣಿ ಆಗಿರಬೇಕು ಒಂದನೇದ್ದು. ಆಮೇಲೆ ಎರಡನೇದ್ದು ಮರಣ ಹೊಂದಿದ ತಕ್ಷಣ ಪಶುವೈದ್ಯರಿಗೆ ಭೇಟಿಯಾಗಿ ಅದರ ಮರಣೋತ್ತರ ಪರೀಕ್ಷೆಯನ್ನು ಮಾಡಿಸಬೇಕು ಸರ್. ಮರಣೋತ್ತರ ಪರೀಕ್ಷೆ PM ಏನಂತೀವೋ, PM ಅಡ್ವೈಸ್ ಈ ಸದ್ಯ ಬೇಡ ಅಂತ ಹೇಳಿದ್ದಾರೆ ಸರ್ ಗವರ್ಮೆಂಟ್ ಅವರು. ಯಾಕಂದ್ರೆ ಇದು ವೈರಾಣುವಿಂದ ಹರಡುವ ರೋಗ ಮತ್ತಿಷ್ಟು ಸ್ಪ್ರೆಡ್ ಆಗುವ ಚಾನ್ಸಸ್ ಇರುತ್ತೆ ಅಂತ ಹೇಳಿ ಜಸ್ಟ್ ಮರಣ ಹೊಂದಿದ ಜಾನುವಾರಿನ ಭಾವಚಿತ್ರ ಪಶುವೈದ್ಯರ ಜೊತೆ ಹಾಗೂ ಜಾನುವಾರು ಮಾಲೀಕರ ಜೊತೆ ಇದು ಒಂದು ಫೋಟೋ, GPS ಫೋಟೋ ಸರ್. ಆಮೇಲೆ ಆ ಜಾನುವಾರು ಒಳಗೆ ಕಿವಿ ಓಲೆ ಇರತಕ್ಕದ್ದು, ನಾವು ಮುಂಚೆನೆ ಎಲ್ಲಾ ಜಾನುವಾರುಗಳಿಗೆ ಕಿವಿ ಎಲ್ಲ ಹಾಕಿದೇವ್ ಸರ್, ಕಿವಿ ಎಲೆ. ನಾವು ಏನ್ ಜಸ್ಟ್ ಆಧಾರ್ ನಂಬರ್ ಹೆಂಗ್ ನಾವು ಮಾನವರಿಗೆ ಕೊಟ್ಟಿದಾರ ಅದೇ ತರನಾಗಿ ಎಲ್ಲಾ ಜಾನುವಾರುಗಳಿಗೂ ನಾವು ಕಿವಿ ಎಲೆ UID ನಂಬರ್, ಯುನಿಕ್ ಐಡೆಂಟಿಫಿಕೇಶನ್ ನಂಬರ್ ಕೊಟ್ಟಿದ್ದೇವೆ ಸರ್. ಆ ನಂಬರು ಕಡ್ಡಾಯವಾಗಿ ಇರಬೇಕು ಅಂತೇಳಿ ಒಂದು ಗೈಡ್ಲೈನ್ಸ್ ಅಲ್ಲಿ ಇದೆ ಸರ್. ಎಲ್ಲಾ ಈ ಪ್ರಸ್ತಾವನೆ ದೃಢೀಕರಣ ಪತ್ರಗಳು, ವೈದ್ಯರ ದೃಢೀಕರಣ ಪತ್ರಗಳು, ಆಮೇಲೆ ಮುಂಗಡದ ರಶೀದಿ, ಎಲ್ಲಾ ಪ್ರಸ್ತಾವನೆಗಳನ್ನು ನಾವು ಜಿಲ್ಲಾ ಉಪನಿರ್ದೇಶಕರಿಗೆ ಕೊಟ್ಟು ಕಳಿಸ್ತೇವೆ ಸರ್. ಜಿಲ್ಲಾ ಉಪನಿರ್ದೇಶಕರ ಮುಖಾಂತರ ರಾಜ್ಯ ಮಟ್ಟದಲ್ಲಿ ಹೋಗಿ ಈ ಮರಣ ಹೊಂದಿದ ಪರಿಹಾರ ಧನ ಏನ್ ನಿಗದಿಯಾಗಿದೆ ಅದರಂತೆ ಡೈರೆಕ್ಟ್ ಆಗಿ ಜಾನುವಾರುಗಳ ಮಾಲೀಕರ ಬ್ಯಾಂಕ್ ಅಕೌಂಟ್ಗೆ ಜಮಾ ಆಗುವ ಒಂದು ವಿನೂತನ ಯೋಜನೆಯನ್ನು ಹಮ್ಮಿಕೊಂಡಿದೆ ಸರ್. ಈಗ ಒಂದು ಪ್ರಶ್ನೆ ಏನಪ್ಪಾ ಅಂತಂದ್ರೆ, ಈಗ ಈ ಚರ್ಮಗಂಟು ರೋಗ ಬರ್ತದ, ಅದರ ನಂತರ ಟ್ರೀಟ್ಮೆಂಟ್ ಆದ ನಂತರ ಆರಾಮಾಗ್ತದೆ ಜಾನುವಾರು, ಮುಂದೆ ಅದಕ್ಕೇನಾದರೂ ಈ ಗಂಟು ರೋಗದಿಂದ ಅಥವಾ ಈ ವೈರಾಣುವಿಂದ ಮತ್ತೇನಾದರೂ ತೊಂದರೆಗಳು ಉಂಟಾಗುವಂತಹ ಸಾಧ್ಯತೆಗಳು ಅದಾವಂತೀರಿ? ಮತ್ತೇನ ತೊಂದರೆಗಳು ಅಂದ್ರೆ ಸರ್, ಏನಾಗ್ತೆ ಒಂದ್ಸರಿ ಇದು ಎಫೆಕ್ಟ್ ಆಯ್ತಪ್ಪ ಅಂತಂದ್ರೆ, ಈ ಡಿಸೀಸ್ ಚರ್ಮಗಂಟು ರೋಗ ಜಾನುವಾರಿಗೆ ತುತ್ತಾಯ್ತಪ್ಪ ಅಂತಂದ್ರೆ ಅದು ಹಾಲಿನ ಇಳುವರಿ ಕಡಿಮೆ ಆಗ್ತದೆ. ಸೊ ಹಾಲಿನ ಇಳುವರಿ ಕಡಿಮೆ ಆಗ್ತಂದ್ರೆ ರೈತರಿಗೆ ತೊಂದರೆನೆ ಒಂದೇದ್ದು. ಆಮೇಲೆ ಎರಡನೇದ್ದು ಇವು ಏನು ಹೆಣ್ಣು ಜಾನುವಾರುಗಳು ಇರ್ತಾವಲ್ಲ,